ನಾನು ಈಶ್ವರ್ ಖಂಡೆ, ಅರಣ್ಯ ಪರಿಸರ ಸಚಿವ ಮಾತನಾಡುತ್ತಿದ್ದೇನೆ. ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ಪ್ಲಾಸ್ಟಿಕ್ ತ್ಯಾಜ್ಯ ವಿಶ್ವಕ್ಕೆ ದೊಡ್ಡ ಸವಾಲಾಗಿದೆ. ವಿಶ್ವಸಂಸ್ಥೆ ಈ ವರ್ಷ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಅಂತ್ಯ ಹಾಡೋಣ ಎಂಬ ಘೋಷವಾಕ್ಯದೊಂದಿಗೆ ಪರಿಸರ ದಿನ ಆಚರಣೆಗೆ ಕರೆ ನೀಡಿದೆ. ಬಟ್ಟೆ ಚೀಲ ಬಳಕೆ ಮಾಡೋಣ, ಭೂತಾಯಿಯನ್ನು ಪ್ಲಾಸ್ಟಿಕ್ ಮಾಲಿನ್ಯದಿಂದ ರಕ್ಷಿಸೋಣ. ನಮ್ಮ ಮುಂದಿನ ಪೀಳಿಗೆಗೆ ಸ್ವಚ್ಛ ಸುಂದರ ಪರಿಸರ ಗುರಿಯಾಗಿ ನೀಡೋಣ. ಮತ್ತೊಮ್ಮೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ಚಿತ್ರದುರ್ಗದ ಎಸ್ಜೆಎಂ ವಿದ್ಯಾಸಂಸ್ಥೆ ಅಡಿಯಲ್ಲಿ 40 ವರ್ಷ ಪೂರೈಸಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಕೂಡಲೇ ಸಂಪರ್ಕಿಸಿ 9448524722 ಹಾಗೂ 9036671902. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನವಲೆ ಶಿವಮೊಗ್ಗದ ಕಾರ್ಯಚಟುವಟಿಕೆಗಳು ಈ ಕುರಿತು ಸಾವಯವ ಸಂಶೋಧನಾ ಕೇಂದ್ರ ನವಲೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸಂತೋಷ್ ಯುಎನ್ ಸಹ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಸಂತೋಷ್ ಯುಎನ್ ಅವರಿದ್ದಾರೆ. ಇವರು ಸಹ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞರಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಏನಂತಂದ್ರೆ ಈ ಒಂದು ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಒಂದು ಚಟುವಟಿಕೆಗಳು, ಕಾರ್ಯವೈಖರಿಗಳು, ಇದರ ಪರಿಚಯ, ಈ ಜೊತೆಗೆ ಇನ್ನು 10 ಹಲವು ವಿಷಯಗಳನ್ನ ನಮ್ಮ ಕೇಳುಗರಿಗೆ, ಸಾವಯವ ಪ್ರಿಯರಿಗೆ, ಸಾವಯವ ಕೃಷಿಕರಿಗೆ ಇವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ತೆ ಸರ್, ನನ್ನ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಸಂತೋಷ್ ಯುಎನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಬಂದ್ಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಶಿವಮೊಗ್ಗದ ಪರಿಚಯ, ಜೊತೆಗೆ ಇಲ್ಲಿ ನಾವು ಮಾಡ್ತಕ್ಕಂಥ ಚಟುವಟಿಕೆಗಳನ್ನ ಒಂದು ಸಂಕ್ಷಿಪ್ತವಾಗಿ ನಿಮಗೆ ರೈತ ಬಾಂಧವರಿಗೆ ತಿಳಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಬಂದ್ಬಿಟ್ಟು 2006ರಿಂದನೇ ಕಾರ್ಯನಿರ್ವಹಿಸ್ತಾ ಇದೆ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅಡಿನಲ್ಲೇ ಶುರುವಾಯಿತು, ಸಣ್ಣ ಪ್ರಮಾಣದಲ್ಲಿ ಇದು ಶುರುವಾಯಿತು. ತದನಂತರದಲ್ಲಿ 2008ರಲ್ಲಿ ಮಾನ್ಯ ಘನ ಸರ್ಕಾರದ ಅನುದಾನದೊಂದಿಗೆ ಒಂದು ಪ್ರತ್ಯೇಕವಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೇ ಮೊದಲನೇದಾಗಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶುರು ಆಗಿರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆಯಾಗಿ ಇವತ್ತು ಬೆಳೆದಿದೆ. ಇದು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇಲ್ಲಿ ಶಿವಮೊಗ್ಗದಲ್ಲಿ ಮಾಡ್ತಕ್ಕಂಥ ಉದ್ದೇಶನೇ ಮಲೆನಾಡು ಮತ್ತೆ ಕರಾವಳಿ ಜೊತೆಗೆ ಬಯಲುಸೀಮೆಯಲ್ಲಿರ್ತಕ್ಕಂಥ 3 ಪ್ರದೇಶ, ಗುಡ್ಡಗಾಡು ಪ್ರದೇಶಗಳಿರ್ಬೋದು, ಈ ಎಲ್ಲ ಪ್ರದೇಶದಲ್ಲಿ ಇರ್ತಕ್ಕಂಥ ಟ್ರೆಡಿಷನಲಿ ಬಂದಿರತಕ್ಕಂಥ ಸಾವಯವ ಕೃಷಿ ಪದ್ಧತಿಗಳನ್ನ ನಾವು ಸಮೀಕ್ಷೆ ಮಾಡೋದು, ದಾಖಲಿಸುವುದು, ಜೊತೆಗೆ ಸಂಶೋಧನೆ ಮಾಡೋದು, ಜೊತೆಗೆ ಬಯೋಡೈವರ್ಸಿಟಿ ಕನ್ಸರ್ವ್ ಮಾಡತಕ್ಕಂಥ ಕ್ರಮಗಳು, ಜೀವ ವೈವಿಧ್ಯತೆ ಕಾಪಾಡ್ತಕ್ಕಂಥ ಕ್ರಮಗಳನ್ನ ನಾವಿಲ್ಲೇ ಕೈಗೊಳ್ಳೋದಿರ್ಬೋದು. ಜೊತೆಗೆ ಹಲವೆಡೆ ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥ ಸಾವಯವ ಕೃಷಿ ಪದ್ಧತಿಗಳನ್ನ ರೈತರು ಅನುಸರಿಸ್ತಿದ್ದಾರೆ, ಆ ವೈಜ್ಞಾನಿಕವಾಗಿ ರೀತಿಯಲ್ಲಿ ಅವುಗಳನ್ನ ಪರೀಕ್ಷೆ ಮಾಡಿಬಿಟ್ಟು ಅಭಿವೃದ್ಧಿಗೊಳಿಸಿ, ಉದಾಹರಣೆಗೆ ನೈಸರ್ಗಿಕ ಕೃಷಿ, ಸುಭಾಷ್ ಪಾಳೇಕರ್ ಕೃಷಿ, ಜೈವಿಕ ಕೃಷಿ, ಈ ರೀತಿಯಾಗಿ ಹಲವಾರು ಪದ್ಧತಿಗಳನ್ನ ರೈತರು ಅನುಸರಿಸ್ತಾ ಇದ್ದಾರೆ. ಇದರ ಜೊತೆಗೆ ವಿವಿಧ ಕೃಷಿ ಸನ್ನಿವೇಶಗಳಾದ ಖುಷ್ಕಿ, ಬರಪೀಡಿತ, ಮಳೆಯಾಶ್ರಿತ, ನೀರಾವರಿ ಆಶ್ರಿತ, ಮಲೆನಾಡು, ಗುಡ್ಡಗಾಡು, ಜೊತೆಗೆ ಕರಾವಳಿ ಪ್ರದೇಶಗಳಿಗೆ ಸೂಕ್ತವಾಗಿರ್ತಕ್ಕಂಥ ಸಮಗ್ರ ಕೃಷಿ ಪದ್ಧತಿಗಳನ್ನ ನಾವು ಅಭಿವೃದ್ಧಿಪಡಿಸತಕ್ಕಂಥ ಗುರಿನ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಹೊಂದಿದೆ. ಸುಧಾರಿತ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳನ್ನು ಅಭಿವೃದ್ಧಿಪಡಿಸೋದು, ಜೊತೆಗೆ ಉನ್ನತ ಸಂಶೋಧನೆಯನ್ನ ಇಲ್ಲಿ ಕೈಗೊಳ್ಳೋದು ಕೂಡ ಇದರ ಗುರಿಯಾಗಿದೆ. ಜೈವಿಕ ಗೊಬ್ಬರಗಳು ಜೊತೆಗೆ ಜೈವಿಕ ಹತೋಟಿ ಕ್ರಮಗಳನ್ನು ಅಭಿವೃದ್ಧಿಪಡಿಸೋದು, ಜೊತೆಗೆ ಇದರ ಬಗ್ಗೆ ಉನ್ನತ ಸಂಶೋಧನೆ ಕೂಡ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಿರಂತರವಾಗಿ ನಡೀತಾ ಇದೆ. ಸಾವಯವ ಕೃಷಿ ಉತ್ಪನ್ನಗಳಾದ ಮಣ್ಣು ಮತ್ತು ನೀರು ಇನ್ನಿತರೆ ಪರಿಕರಗಳನ್ನ ಪರೀಕ್ಷೆ ಮಾಡತಕ್ಕಂಥ ಪ್ರಯೋಗಾಲಯ ಈಗಾಗಲೇ ಸ್ಥಾಪಿಸಿದ್ದೀವಿ. ಜೊತೆಗೆ ರೈತರಿಗೆ ವಿವಿಧ ತಾಂತ್ರಿಕ ತರಬೇತಿ ನೀಡೋದು, ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನ ರೈತರಿಗೆ ನೀಡೋದ್ರ ಮೂಲಕ ಅಗ್ರಿ ಸ್ಟಾರ್ಟ್ಅಪ್ ಕೃಷಿ ಸ್ಟಾರ್ಟ್ಅಪ್ ಅನ್ನ ಮಾಡತಕ್ಕಂಥ ಯಂಗ್ ಎಂಟರ್ಪ್ರಿನರ್ಸ್ಗೆ ನಾವು ಪ್ರೋತ್ಸಾಹ ನೀಡತಕ್ಕಂಥ, ಜೊತೆಗೆ ಕೃಷಿ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರದೊಂದಿಗೆ ಜೊತೆ ಕೃಷಿ ಇಲಾಖೆಯೊಂದಿಗೆ ಸೇರಿಕೊಂಡು ನಡೆಸತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಹಲವಾರು ರೈತರ ಕೃಷಿ ಕ್ಷೇತ್ರಗಳಿಗೆ ಭೇಟಿ ನೀಡೋದು, ಅಧ್ಯಯನ ನಡೆಸತಕ್ಕಂಥ ಕಾರ್ಯಗಳನ್ನು ಕೂಡ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗ ನಿರಂತರವಾಗಿ ಮಾಡ್ತಾ ಬಂದಿದೆ. ಸಾವಯವ ಕೃಷಿ ಕೇಂದ್ರ ಯಾಕೆ ಬೇಕಿತ್ತು ಅಂತ ನಾವು ನೋಡೋದಾದ್ರೆ, ಬರ್ತಕ್ಕಂಥ ದಿವಸಗಳಲ್ಲಿ ಸಾವಯವ ಕೃಷಿಗೆ ತುಂಬಾನೇ ಡಿಮ್ಯಾಂಡ್ ಇದೆ, ಗುಣಮಟ್ಟದ ಆಹಾರಕ್ಕೆ ತುಂಬಾನೇ ಡಿಮ್ಯಾಂಡ್ ಇದೆ, ಎಕ್ಸ್ಪೋರ್ಟ್ಗೂ ಕೂಡ ತುಂಬಾನೇ ಬೇಡಿಕೆ ಇರತಕ್ಕಂಥ ಒಂದು ವಲಯ. ಸೊ ಈ ರೀತಿಯಾಗಿರ್ತಕ್ಕಂಥ ಇದನ್ನು ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳ ಸಮೀಕ್ಷೆ, ದಾಖಲೆ, ಸಂಶೋಧನೆ ನಿರಂತರವಾಗಿ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡೀತಾ ಇದೆ. ಇಲ್ಲಿ ಸುಮಾರು ವಾರ್ಷಿಕವಾಗಿ 30 ಟನ್ನಷ್ಟು ಜೈವಿಕ ಗೊಬ್ಬರಗಳ ಉತ್ಪಾದನೆ ಆಗ್ತಾ ಇದೆ. ಸುಮಾರು 250 ಸ್ಥಳೀಯ ಭತ್ತ ತಳಿಗಳನ್ನು ಸಂರಕ್ಷಣೆಯನ್ನು ನಾವು ಇಲ್ಲಿ ತನಕ ಮಾಡ್ಕೊಂಡಿದ್ದೀವಿ. ಜೊತೆಗೆ ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ಹಲವಾರು ತರಬೇತಿಗಳನ್ನ ರೈತರನ್ನ ಒಡಗೂಡಿಸ್ಕೊಂಡು ಮಾಡಿಬಿಟ್ಟು ರೈತರಿಂದನೇ ಜೇನುತುಪ್ಪನ ನಾವು ಪ್ರೊಕ್ಯೂರ್ ಮಾಡಿಬಿಟ್ಟು ಸಹ್ಯಾದ್ರಿ ಅನ್ನೋ ಬ್ರ್ಯಾಂಡ್ನೊಂದಿಗೆ ನಮ್ಮಲ್ಲಿ ಮಾರಾಟನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಇದು ಸಾವಯವ ಕೃಷಿನ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಮಣ್ಣಿನ ಫಲವತ್ತತೆನ ಹೆಚ್ಚಿಸೋದು, ಭೂಮಿಯ ಪೋಷಕಾಂಶಗಳನ್ನು ನಿರಂತರವಾಗಿ ಕಾಪಾಡಿಕೊಳ್ಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯೋಗಗಳನ್ನ ನಾವು ನಿರಂತರವಾಗಿ ಹಲವಾರು ಪ್ರಯೋಗಗಳ ಮೂಲಕ ಉತ್ತಮವಾದ ಫಲಿತಾಂಶನ ಪಡೆದುಕೊಂಡು ಹಲವಾರು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಹಲವಾರು ಬೆಳೆಗಳಿಗೆ ನಾವು ಒಂದು ಕೈಪಿಡಿಯನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಸುಮಾರು 15 ಹೆಚ್ಚು ಬೆಳೆಗಳಿಗೆ ನಾವು ಸಾವಯವ ಬೇಸಾಯ ಕ್ರಮಗಳನ್ನು ಉತ್ಪಾದನೆ ತಾಂತ್ರಿಕತೆಗಳು ಅನ್ನೋ ಒಂದು ಕೈಪಿಡಿನ ಹೊರ ತಂದಿರ್ತೀವಿ. ಜೊತೆಗೆ ಇದೊಂದೇ ಅಲ್ಲ, ಬೇಸಾಯ ಕ್ರಮಗಳು ಪೋಷಕಾಂಶಗಳ ನಿರ್ವಹಣೆ ಅಷ್ಟೇ ಅಲ್ಲ, ಇಲ್ಲಿ ಕೀಟಗಳ ನಿರ್ವಹಣೆ ಇರ್ಬೋದು, ರೋಗಗಳ ಹತೋಟಿ ಕ್ರಮಗಳಿರ್ಬೋದು, ಜೈವಿಕ ರೋಗ ನಿರ್ವಹಣೆ ಕ್ರಮಗಳಿರ್ಬೋದು, ಇವೆಲ್ಲದಕ್ಕೂ ಕೂಡ ನಿರಂತರವಾಗಿ ಸಂಶೋಧನೆಗಳನ್ನ ವಾರ್ಷಿಕವಾಗಿ ಕೈಗೊಳ್ತಾ ಬಂದಿದ್ದೀವಿ. ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಂತ ಬರ್ತಾ ಇದ್ದೀವಿ. ಡಾಕ್ಟರ್, ಈಗ ಈ ಒಂದು ಕೇಂದ್ರದ ಒಂದು ವ್ಯಾಪ್ತಿಗೆ ಬಂದ್ರೆ ಯಾವ ಜಿಲ್ಲೆಗಳನ್ನು ಇದು ಆವರಿಸಿಕೊಂಡಿದೆ, ಮತ್ತೆ ಯಾವ ಜಿಲ್ಲೆಗಳನ್ನ ತಾವು ಗಣನೆಗೆ ತೆಗೆದುಕೊಂಡಿದ್ದೀರಾ, ಜೊತೆಗೆ ಇದು ಕಾರ್ಯವ್ಯಾಪ್ತಿ ಬಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಕಾರ್ಯವ್ಯಾಪ್ತಿ ಬಂದ್ಬಿಟ್ಟು ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಎಲ್ಲೆಲ್ಲಿ ನಿರ್ವಹಿಸ್ತಾ ಇದೆ ಆ ಎಲ್ಲಾ ಜಿಲ್ಲೆಗಳು ಕೂಡ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಉದಾಹರಣೆಗೆ ಬಂದ್ಬಿಟ್ಟು ಕರಾವಳಿ ಪ್ರದೇಶದಲ್ಲಿ ಬ್ರಹ್ಮಾವರ ಇರ್ಬೋದು, ಅದೇ ರೀತಿ ಒಣ ಪ್ರದೇಶದಲ್ಲಿ ಬಂದಾಗ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕತ್ಲಗೆರೆ ಇರ್ಬೋದು, ಜೊತೆಗೆ ನೀರಾವರಿ ಪ್ರದೇಶ, ಜೊತೆಗೆ ಕತ್ಲಗೆರೆ ನೀರಾವರಿ ಪ್ರದೇಶ ಕೂಡ ಹೌದು. ಜೊತೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಹಿರಿಯೂರು ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ಕೂಡ ಹಲವಾರು ಪ್ರಯೋಗಗಳನ್ನು ತಗೊಳ್ತಾ ಇದ್ದೇವೆ. ಮೂಡಿಗೆರೆ ಬಂದ್ಬಿಟ್ಟು ಗುಡ್ಡಗಾಡ ಪ್ರದೇಶ ಬಂದ್ಬಿಟ್ಟು ಮೂಡಿಗೆರೆ ಸಂಶೋಧನಾ ಕೇಂದ್ರ ಇದೆ. ಜೊತೆಗೆ ಇರುವಕ್ಕಿನಲ್ಲಿರೋ ಮಹಾವಿದ್ಯಾಲಯದ ಇದು ಒಂದು ಯೂನಿವರ್ಸಿಟಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ನಮಗೆ ಕಳೆದ ವರ್ಷದಲ್ಲಿ ಒಂದು 20 ಎಕರೆನ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಜೊತೆಗೆ ನವಿಲೆ ಆವರಣ, ಶಿವಮೊಗ್ಗದಲ್ಲಿ ನವಿಲೆ ಆವರಣದಲ್ಲಿ 25 ಎಕರೆ ಭೂಮಿನಲ್ಲಿ ನಾವು ಸಾವಯವ ಕೃಷಿಗೆ ಒಂದು ಸಮಗ್ರ ಕೃಷಿ ಪದ್ಧತಿ ಒಂದು ಪ್ಲಾಟ್ ಅನ್ನ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಪ್ರಯೋಗಗಳನ್ನು ಕೂಡ ಇಲ್ಲಿ ತಗೊಳ್ತಾ ಇದೀವಿ. ಎಲ್ಲವೂ ಕೂಡ ಸಾವಯವ ಕೃಷಿಗೆ ಸರ್ಟಿಫೈಡ್ ಲ್ಯಾಂಡ್ಸ್, ಆರ್ಗಾನಿಕ್ ಸರ್ಟಿಫಿಕೇಶನ್ ಪಡೆದಿರತಕ್ಕಂಥ ಭೂಮಿನಲ್ಲಿ ನಾವು ನಮ್ಮ ಚಟುವಟಿಕೆಗಳನ್ನ ಕಾರ್ಯನಿರ್ವಹಿಸ್ತಾ ಬಂದಿರ್ತೀವಿ ಸರ್. ಸಾವಯವ ಕೃಷಿ ಒಂದು ಅವಶ್ಯಕತೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಈಗ ಸದ್ಯದ ಪರಿಸ್ಥಿತಿ ಅಂತ ಅಂತೂ ಪ್ರತಿಯೊಬ್ಬರು ವಿದ್ಯಾವಂತರು, ನೌಕರಸ್ಥರು ಈ ಒಂದು ರಾಸಾಯನಿಕ ಪದ್ಧತಿಗಳ ಬಗ್ಗೆ ಬೇಸತ್ತು ಹೋಗಿನವರು, ರಾಸಾಯನಿಕ ಕೃಷಿಯ ಒಂದು ಪದ್ಧತಿಗಳಿಂದ ಅವರು ನಷ್ಟ ಅನುಭವಿಸಿರೋದು, ಇದರೆಲ್ಲ ಕುರಿತು ಅವರಿಗೆ ಮನವರಿಕೆ ಇದೆ, ಅವರಿಗೆಲ್ಲ ಗೊತ್ತಿದೆ ಸಾವಯವ ಕೃಷಿನೇ ಹೋಗ್ಬೇಕು ಅಂತ. ಅದರಲ್ಲೂ ಗುಣಮಟ್ಟದ ಒಂದು ಉತ್ಪಾದನೆಗೆ ಈಗ ಒತ್ತು ಕೊಡ್ತಕ್ಕಂತ ಒಂದು ಸಮಯ. ಇದರ ಒಂದು ಅವಶ್ಯಕತೆಗೆ ಬಂದ್ರೆ ಅದು ಈ ಒಂದು ಭಾಗದಲ್ಲಿ ಅಂದ್ರೆ ಶಿವಮೊಗ್ಗ ಮತ್ತೆ ಸುತ್ತಮುತ್ತಲಿನ ಒಂದು ಜಿಲ್ಲೆಗಳ ಭಾಗದಲ್ಲಿ ಯಾವ ರೀತಿಯಿಂದ ಇದರ ಅವಶ್ಯಕತೆ ಮತ್ತೆ ಇದರ ಒಂದು ಪ್ರಮಾಣ ಹೇಗಿದೆ ಅಂತ ಸರ್? ಬಂದ್ಬಿಟ್ಟು ಸಾವಯವ ಕೃಷಿನ ಅಳವಡಿಸಿಕೊಳ್ಳೋದಕ್ಕೆ ರೈತರು ತುಂಬಾನೇ ಉತ್ಸಾಹ ತೋರಿಸ್ತಾ ಇದಾರೆ. ಜೊತೆ ರೈತರು ಅಷ್ಟೇ ಅಲ್ಲ, ಕನ್ಸ್ಯೂಮರ್ಸ್ ಕೂಡ. ಕನ್ಸ್ಯೂಮರ್ಸ್ ಅಲ್ಲಿ ಬೆಳೀತಕ್ಕಿರ್ತಕ್ಕಂಥ ಜಾಗೃತಿಯಿಂದ ರೈತರು ಈ ಸಾವಯವ ಕೃಷಿ ಅನುಸರಿಸೋದಕ್ಕೆ ಪ್ರೇರಣೆ ಆಗ್ತಾ ಇದೆ. ಯಾಕೆಂದ್ರೆ ದಿನಮಟ್ಟದಲ್ಲಿ ಇದು ನಿಜಕ್ಕೂ ಕೂಡ ಅವಶ್ಯಕ ಇದೆ. ರೈತರು ಹಿಂದೆಲ್ಲ ನಾವು ಕೇಳಿರ್ಲಿಲ್ಲ ಗ್ರಾಹಕರಲ್ಲಿ, ಈಗ ನಮ್ಮಲ್ಲೇ ಆಗ್ಲಿ ಹೆಚ್ಚಿಗೆ ನಮ್ಮ ಅಜ್ಜಂದ್ರ ಕಾಲದಲ್ಲಿ ಇರ್ತಕ್ಕಂಥ ಶಕ್ತಿ ಈಗಿನ ಜನರೇಷನ್ ಅಲ್ಲಿ ಇಲ್ಲ. ಅದೇ ರೀತಿ ಕೇಳರಿಯದಂತ ರೋಗಗಳು ಇವತ್ತು ನಾವು ಕೇಳ್ತಾ ಇದೀವಿ. 40-50-60 ವಯಸ್ಸಿಗೆ ಹಾರ್ಟ್ ಅಟ್ಯಾಕು, ಬ್ಲಡ್ ಶುಗರ್, ಜೊತೆಗೆ ಕ್ಯಾನ್ಸರ್, ಈ ರೀತಿಯಾಗಿರ್ತಕ್ಕಂಥ ಬಿಪಿ ಬ್ಲಡ್ ಪ್ರೆಷರ್ ಶುಗರ್ ಪೇಷಂಟ್ಸ್ ತುಂಬಾನೇ ನೋಡ್ತಾ ಇದೀವಿ. ಇವೆಲ್ಲ ಯಾಕೆ ಅಂದ್ರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಸತ್ವ ಇಲ್ಲದೆ ಇರೋದು, ಎರಡನೇದು ವೈವಿಧ್ಯಮಯವಾದ ಆಹಾರನ ನಾವು ತ್ಯಜಿಸಿರೋದು, ಒಂದೇ ತರನಾದ ಆಹಾರ ಅನ್ನ ಅಥವಾ ಸಾಂಬಾ ಊಟ ಮಾಡೋದು ಇದನ್ನ ಮಾಡ್ತಾ ಇದೀವಿ. ಆಹಾರ ಕ್ರಮಗಳೊಂದಿಗೆ ಕಾಳುಗಳು ಬಿಡ್ತಾ ಇದೀವಿ, ತರಕಾರಿಗಳು ಬಿಡ್ತಾ ಇದೀವಿ, ಹಣ್ಣುಗಳನ್ನ ಬೇರೆ ಬೇರೆ ತರನಾದ ಹಣ್ಣುಗಳನ್ನ ಡೈವರ್ಸಿಟಿ ಬಿಡ್ತಾ ಇದೀವಿ. ಜೊತೆಗೆ ಹಾಲು, ಮೊಟ್ಟೆ, ಮಾಂಸ ಇವೆಲ್ಲವೂ ಕೂಡ ಒಂದು ಪೌಷ್ಟಿಕವಾಗಿ ಭದ್ರತೆಯನ್ನು ಸಾಧಿಸಬೇಕು ಅಂದ್ರೆ ಈ ಎಲ್ಲಾ ಮೂಲದಿಂದ ಬರ್ತಕ್ಕಂಥ ಆಹಾರನ ಸೇವಿಸೋದು ಮುಖ್ಯ. ಯಾವ ಕಾಲದಲ್ಲಿ ಬರ್ತಕ್ಕಂಥ ಹಣ್ಣು ತರಕಾರಿಗಳನ್ನ ಜೊತೆಗೆ ಬೇರೆ ಬೇರೆ ಮೂಲದಲ್ಲಿ ಸಿಗ್ತಕ್ಕಂಥ ಆಹಾರ ಕ್ರಮಗಳನ್ನ ನಾವು ಅನುಸರಿಸೋದು ಮುಖ್ಯ ಆಗುತ್ತೆ. ಅದೆಲ್ಲದ್ರಿಂದ ಹೊರತಾಗಿ ನಾವು ಇವತ್ತು ಕೆಲವೊಂದು ರೆಡಿಮೇಡ್ ಫುಡ್ಸ್ ಮೇಲೆ ಅವಲಂಬಿತರಾಗಿರೋದ್ರಿಂದ ಈ ರೀತಿಯಾದ ವ್ಯತಿರಿಕ್ತವಾದ ಪರಿಣಾಮನ ಅನುಸರಿಸ್ತಾ ಇದೀವಿ. ಜೊತೆಗೆ ಇವನ್ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಕೂಡ ವಿಷಾಂಶ ಅಂತ ಏನ್ ಕರಿತೀವಿ ಅದು ಕಡಿಮೆ ಪ್ರಮಾಣದಲ್ಲಿ ಇರಬೇಕಾಗುತ್ತೆ, ತುಂಬಾನೇ ಕಡಿಮೆ ಇರಬೇಕಾಗತ್ತೆ. ಹಂಗಿದ್ದಾಗ ಮಾತ್ರ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬೇರೆ ಬೇರೆ ಕಂಟ್ರೀಸಿಗೆ ಕಳಿಸೋದಕ್ಕೆ ಸಹಾಯ ಆಗುತ್ತೆ. ಹಂಗಾಗಿ ಸಾಕಷ್ಟು ಎಕ್ಸ್ಪೋರ್ಟ್ ಮಾಡತಕ್ಕಂಥ ಸಾವಯವ ಪದಾರ್ಥಗಳಿಗೆ ಹೆಚ್ಚಿನ ಮಾರ್ಕೆಟ್ ದರ ಇರೋದಕ್ಕೆ ಕೂಡ ಒಂದು ಪ್ರಮುಖ ಕಾರಣ ಸರ್. ಸಾವಯವ ಸಂಶೋಧನಾ ಕೇಂದ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಪ್ರದೇಶಗಳಿಗೆ ಬಂದ್ರೆ ಇದು ಹೆಕ್ಟರ್ ವಾರು ಸದ್ಯ ಅಂದ್ರೆ ಮೊದಲು ಆರಂಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಒಂದು ಬೆಳೆ ಅಂದ್ರೆ ಸಾವಯವ ಕ್ರಮದಲ್ಲಿ ಬೆಳೀತಕ್ಕಂತ ಪದ್ಧತಿ ಇತ್ತು ಸರ್, ಮಧ್ಯದಲ್ಲಿ ಎಷ್ಟಿತ್ತು, ಈಗ ಸದ್ಯ ಎಷ್ಟಿದೆ ಸರ್ ಒಂದು ನಾವು ಹೆಕ್ಟರ್ ವಾರು ಒಂದು ಪ್ರದೇಶಕ್ಕೆ ತಗೊಂಡ್ರೆ? ಹೆಕ್ಟರ್ ವಾರು ಪ್ರದೇಶಕ್ಕೆ ಅಂತ ಬಂದಾಗ ಆಲ್ಮೋಸ್ಟ್ ಏಕೆಂದ್ರೆ ರೈತರು ನಿಖರವಾಗಿ ನಾವು ಸರ್ಟಿಫೈಡ್ ಲ್ಯಾಂಡ್ಸ್ ಅನ್ನು ಮಾತ್ರ ನಾವು ನಿಮಗೆ ಹೇಳಬೇಕಾಗತ್ತೆ. ಹಂಗೆ ಸಾಕಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ಹಲವಾರು ರೈತರುಗಳು ಸರ್ಟಿಫಿಕೇಶನ್ ನ ಮಾಡಿಸೋದಿಲ್ಲ. ಯಾಕೆಂದ್ರೆ ನಮ್ಮ ಮಲೆನಾಡು ಅಂತ ಬಂದಾಗ ತೀರ್ಥಹಳ್ಳಿನಲ್ಲಿ ಸಾಗರದಲ್ಲಿ ಸಣ್ಣ ಪ್ರಮಾಣದಲ್ಲಿ ಜಮೀನು ಹೊಂದಿರತಕ್ಕಂಥವ್ರು ಸರ್ಟಿಫಿಕೇಶನ್ಗೆ ಆಸಕ್ತಿ ತೋರೋದಿಲ್ಲ. ಯಾಕೆಂದ್ರೆ ಸರ್ಟಿಫಿಕೇಶನ್ಗೆ ಸಪರೇಟ್ ಆದ ಫೀಸ್ ಇರುತ್ತೆ, ಜೊತೆಗೆ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಪಾಲಿಸಿಗಳನ್ನ ಅನುಸರಿಸಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಒಟ್ಟಿನಲ್ಲಿ ಸುಮಾರು 5-10% ವಾರ್ಷಿಕವಾಗಿ ನಾವು ಇಲ್ಲಿ ಪ್ರಗತಿಯನ್ನ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲಿ ಸಾವಯವ ಕೃಷಿಗೆ ಇದರಲ್ಲಿ ಕಾಣ್ತಾ ವಲಯದಲ್ಲಿ ಕಾಣ್ತಾ ಇದ್ದೇವೆ. ಚಿಕ್ಕಮಗಳೂರು ಇರ್ಬೋದು, ಶೃಂಗೇರಿ ಆಗಿ, ತೀರ್ಥಹಳ್ಳಿ, ಹೊಸನಗರ ಈ ಭಾಗದಲ್ಲೆಲ್ಲ ತುಂಬಾ ಪೂರಕವಾದ ವಾತಾವರಣ ಇದೆ. ಅದೇ ರೀತಿ ಬಯಲುಸೀಮೆನಲ್ಲೂ ಕೂಡ ನಾವು ಡೈವರ್ಸಿಫಿಕೇಶನ್ ಅಂತ ಏನ್ ಕರಿತೀವಿ ಸರ್, ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಈ ರೀತಿಯಾದ ಡೈವರ್ಸಿಫಿಕೇಶನ್ ಮಾಡೋದ್ರ ಮೂಲಕ ಸಾವಯವ ಕೃಷಿಗೆ ಇಂಡೈರೆಕ್ಟ್ ಆಗಿ ಅವರು ಕೂಡ ಪ್ರೋತ್ಸಾಹನ ನೀಡ್ತಾ ಇದ್ದಾರೆ. ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕ್ರಮಗಳನ್ನ ಒಣ ಪ್ರದೇಶದಲ್ಲಿ ಕೈಗೊಳ್ತಕ್ಕಂಥ ರೈತರು, ಜೊತೆ ಹಣ್ಣಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂತ ಇರ್ಬೋದು, ಉತ್ತಮವಾದ ತಳಿಗಳನ್ನ ಎಕ್ಸಾಂಪಲ್ ಆಡಿನ ತಳಿಗಳು ಅಂತ ಬಂದಾಗ ಶಿರೋಹಿ, ಬಾರ್ಬಾರಿ, ಜಮುನಾಪುರಿ ಅಂತ ಉತ್ತಮ ತಳಿಗಳನ್ನ ಇಂಟರ್ವೆನ್ಷನ್ಸ್ ಈ ಒಣ ಪ್ರದೇಶದಲ್ಲಿ ಆಗ್ತಾ ಇದೆ. ಈ ಗುಡ್ಡಗಾಡು ಪ್ರದೇಶದಲ್ಲಿ ಬಂದಾಗ ಅಂತರ ಬೆಳೆಗಳನ್ನ ಹೆಚ್ಚಿಗೆ ಬೆಳೀತಿದ್ದಾರೆ, ಜೊತೆಗೆ ಸರಿಯಾಗಿ ಕಾಲು ಬಸಿಗಾಲುವೆಗಳನ್ನ ಮಾಡ್ತಾ ಇದ್ದಾರೆ. ನೀರು ಕೊಚ್ಚಿ ಹೋಗದೇ ಇರೋ ಹಾಗೆ ಬೋಧುಗಳನ್ನ ಹಾಕ್ತಕ್ಕಂಥ ಕ್ರಮಗಳನ್ನ ರೈತರು ಅನುಸರಿಸ್ತಕ್ಕಂಥ ಕ್ರಮಗಳನ್ನ ಅನುಸರಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಜೊತೆಗೆ ಉತ್ಪಾದನೆಯನ್ನು ಕೂಡ ಹೆಚ್ಚಿಸೋದಕ್ಕೆ ರೈತರು ವಾರ್ಷಿಕವಾಗಿ ತಮ್ಮದೇ ಆದ ಒಂದು ಕೊಡುಗೆನ ನೀಡುತ್ತಾ ಬರ್ತಿದ್ದಾರೆ. ಹಸಿರು ಕ್ರಾಂತಿಯ ನಂತರದ ಒಂದು ಉದ್ಭವವಾದ ಕೃಷಿ ಸಮಸ್ಯೆಗಳ ಬಗ್ಗೆ ಹೇಳುವುದಾದ್ರೆ ಏನ್ ಹೇಳ್ತೀರಾ ಸರ್? ಹಸಿರು ಕ್ರಾಂತಿಯ ಸಮಯದಲ್ಲಿ ಒಂದೇ ನಾವು ಪ್ರೊಡಕ್ಷನ್ ನ ಹೆಚ್ಚಿಗೆ ಮಾಡಬೇಕು ಅನ್ನೋ ಕಾರಣಕ್ಕೆ ಹೈ ಈಲ್ಡಿಂಗ್ ವೆರೈಟೀಸ್ ನ ನಾವು ಇಲ್ಲಿ ನಮ್ಮಲ್ಲಿ ಇಂಟ್ರೊಡ್ಯೂ ಗೋಧಿ ಮತ್ತೆ ಭತ್ತದ ತಳಿಗಳನ್ನ ಯಥೇಚ್ಛವಾಗಿ ನಾವು ಪ್ರೋತ್ಸಾಹಿಸಲಾಯಿತು. ಜೊತೆಗೆ ಅವುಗಳಿಗೆ ರೆಸ್ಪಾನ್ಸಿವ್ ಆಗಿ ಕಡಿಮೆ ಅವಧಿನಲ್ಲಿ ಅವು ಲೈಫ್ ಸೈಕಲ್ ನ ಕಂಪ್ಲೀಟ್ ಮಾಡೋದ್ರಿಂದ ಯಥೇಚ್ಛವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡೋದಕ್ಕೆ ಒತ್ತು ನೀಡ್ತಾ ಬಂದ್ವಿ. ವರ್ಷದಿಂದ ವರ್ಷಕ್ಕೆ 50 kg, 60 kg, 100 kg, ಜೊತೆಗೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಗಿಂತನು ಕೂಡ 125 ಶಿಫಾರಸ್ಸಿಗಿಂತ 125 kg 150%ನಷ್ಟು ಪೋಷಕಾಂಶಗಳನ್ನ ಹಾಕಿದ್ರೆ ಉತ್ಪಾದನೆ ಬರುತ್ತೆ ಅನ್ನೋದು ಕಂಡ್ಕೊಂಡ್ವಿ. ಬಟ್ ಅದು ಕಂಟಿನ್ಯೂಸ್ ಆಗಿ ಅದರಿಂದ ಸಸ್ಟೈನಬಿಲಿಟಿ ಬರಲಿಲ್ಲ ಸರ್. ಯಾಕೆಂದ್ರೆ ನಾವು ನಿರಂತರವಾಗಿ ಆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಭೂಮಿ ಫಲವತ್ತತೆನ ಕಳ್ಕೊಳ್ತಾ ಇತ್ತು. ಜೊತೆಗೆ ಏಕ ಬೆಳೆ ಪದ್ಧತಿನ ರೈತರು ಬಹಳ ಅಟ್ರಾಕ್ಟ್ ಆಗ್ಬಿಟ್ರು. ಹಂಗಾಗಿ ಏಕ ಬೆಳೆ ಪದ್ಧತಿನ ಮಾಡೋದ್ರಿಂದ ಭೂಮಿ ಚೌಳಾಗುವಿಕೆ, ಈ ಹೆಚ್ಚಿಗೆ ನೀರನ್ನ ಹೆಚ್ಚಿಗೆ ಗೊಬ್ಬರಗಳನ್ನ ಬಳಸೋದ್ರಿಂದ ಗಂಗಾವತಿ ಭಾಗದಲ್ಲಿ ರೈತರು ಭತ್ತ ಬೆಳೀತಕ್ಕಂಥ ರೈತರುಗಳು ಈಗಾಗಲೇ ನಮ್ಮ ಮುಂದೆ ಹಲವಾರು ಸಮಸ್ಯೆ ನಿದರ್ಶನಗಳು, ಮಣ್ಣು ಸವಳ ಆಗ್ತಕ್ಕಂಥ ಇದು ಇರ್ಬೋದು, ಜೊತೆಗೆ ಮಣ್ಣು ಗಟ್ಟಿ ಆಗ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಹಲವಾರು ಮಣ್ಣಿನ ಸಮಸ್ಯೆಗಳು ವ್ಯಾಪಕವಾಗಿ ಕಾಣ್ತಾ ಬಂದವು. ಹಂಗಾಗಿ ನಾವು ಹೆಚ್ಚಿಗೆ ಸಮಗ್ರ ಕೃಷಿ ಪದ್ಧತಿನ ಮಾಡೋದ್ರಿಂದ ಬೆಳೆ ಪದ್ಧತಿಗಳನ್ನ ಹೆಚ್ಚಿಗೆ ಅನುಸರಿಸೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ವ್ಯತಿರಿಕ್ತ ಪರಿಣಾಮಗಳಿಂದ ಹೊರಬರ್ಲಿಕ್ಕೆ ಸಾಧ್ಯ. ಈಗ ನಮ್ಮ ರೈತರಿಗೆ ಇದು ಸಾವಯವ ಕೃಷಿ ಅಂದ್ರೆ ಅನ್ನೋದು ಹೊಸದೇನಲ್ಲ, ಅವರಿಗೆ ಇದು ಹಳೆ ಪದ್ಧತಿನೇ. ಆದ್ರೂ ಒಂದು ವೈಜ್ಞಾನಿಕ ತಳಹದಿ ಇಟ್ಕೊಂಡ್ಬಿಟ್ಟು ತಾವು ಸಾವಯವ ಕೃಷಿ ಅಂದ್ರೆ ಏನು ಅಂತ ವ್ಯಾಖ್ಯಾನ ಮಾಡೋದಾದ್ರೆ ಏನ್ ಹೇಳ್ತೀರಾ? ಇದು ಸಾವಯವ ಕೃಷಿ ಅನ್ನೋದು ಒಂದು ಸಮಗ್ರ ಕೃಷಿ ಉತ್ಪಾದನೆ ಪದ್ಧತಿಯಾಗಿದ್ದು ಇಲ್ಲಿ ಕೃಷಿ ವೆಚ್ಚನ ಕಡಿಮೆ ಮಾಡೋದು ಒಂದೇ ಗುರಿಯಲ್ಲ, ಜೊತೆಗೆ ಪರಿಸರಕ್ಕೆ ಹಾನಿಯಾಗದೆ ಇರೋ ಹಾಗೆ ಗುಣಮಟ್ಟದ ಆಹಾರನ ಪುನರ್ಬಳಕೆ ಮಾಡತಕ್ಕಂಥ ಮೂಲಗಳನ್ನ ಉಪಯೋಗಿಸಿಕೊಂಡು ಗೊಬ್ಬರಗಳನ್ನು ಉತ್ಪಾದನೆ ಮಾಡೋದಿರ್ಬೋದು, ಕೀಟಗಳ ನಿರ್ವಹಣೆ ಇರ್ಬೋದು, ಜೊತೆಗೆ ಮಣ್ಣಿನ ಸಂರಕ್ಷಣೆ ಇರ್ಬೋದು, ನೀರನ್ನ ಸದ್ಬಳಕೆ ಮಾಡ್ಕೊಳ್ಳೋದಿರ್ಬೋದು, ಜೊತೆಗೆ ಇದೆಲ್ಲದರೂ ಅಲ್ಟಿಮೇಟ್ ಇದು ಅಂದ್ರೆ ಆದಾಯ, ಉತ್ತಮವಾದ ಆದಾಯ ನಿರಂತರವಾಗಿ ಗಳಿಸ್ತಕ್ಕಂಥ ಕ್ರಮನ ಕೂಡ ಸಾವಯವ ಕೃಷಿ ಅಂತ ನಾವು ಕರಿತೀವಿ ಸರ್. ಜೊತೆಗೆ ಇಲ್ಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಕೆ ಮಾಡಿ ಸ್ಥಿರವಾಗಿ ಮಣ್ಣು ಯಾವಾಗಲೂ ಕೂಡ ಉತ್ಪಾದಕವಾಗಿರೋ ಹಾಗೆ ಜಾಗೃತಿಯನ್ನ ವಹಿಸೋದು, ಜೊತೆಗೆ ಮುಂದಿನ ಜನರೇಷನ್ಗೆ ಬೇಕಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಹೋಗ್ತಕ್ಕಂಥ ಕ್ರಮದ ಬಗ್ಗೆನೂ ಕೂಡ ಎಚ್ಚರವನ್ನ ಇಲ್ಲಿ ವಹಿಸ್ತೀವಿ. ಯಾವುದೇ ರೀತಿ ಕಲುಷಿತ ಅನ್ನೋ ಪೊಲ್ಯೂಷನ್ ರಹಿತವಾಗಿರ್ತಕ್ಕಂಥ ಮಾಲಿನ್ಯ ರಹಿತವಾಗಿರ್ತಕ್ಕಂಥ ಕೃಷಿನ ಮಾಡಲಿಕ್ಕೆ ನಾವಿಲ್ಲಿ ಒತ್ತನ್ನು ನೀಡಿ ಮಾಡತಕ್ಕಂತ ಕೃಷಿಯಾಗಿದೆ. ಒಂದು ಸಮಗ್ರ ಬೇಸಾಯ ಪದ್ಧತಿ ಅಂತಾನೆ, ಸಾವಯವ ಕೃಷಿಯ ಒಂದು ಸಮಗ್ರ ಕೃಷಿಯ ಒಂದು ಭಾಗವಾಗಿಯೇ ಇರುತ್ತೆ ಸರ್. ಸಾವಯವ ಕೃಷಿಯ ಒಂದು ಉದ್ದೇಶಗಳಿಗೆ ಬಂದ್ರೆ, ಮುಖ್ಯ ಉದ್ದೇಶಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಈಗ ಸಾವಯವ ಕೃಷಿಯ ಮುಖ್ಯ ಉದ್ದೇಶಗಳು ಅಂತ ಬಂದಾಗ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸೋದು, ಪೋಷಕಾಂಶಗಳ ನಿರಂತರ ಲಭ್ಯತೆಯನ್ನ ಕಾಪಾಡೋದು, ನೈಸರ್ಗಿಕ ವಸ್ತುಗಳನ್ನು ನಾವು ಬಳಕೆ ಮಾಡೋದಿರ್ಬೋದು, ಸಾವಯವ ಗೊಬ್ಬರಗಳ ಆಗಿರ್ತಕ್ಕಂತ ಬೇರೆ ಬೇರೆ ಹಿಂಡಿಗಳು, ಜೊತೆಗೆ ಹಳ್ಳಿಂಡಿ, ಕ್ಯಾಸ್ಟರ್ ಕೇಕು, ಪಂಗೇಮಿಯ ಕೇಕು ಇವೆಲ್ಲವೂ ಕೂಡ ಸಿಗ್ತವೆ. ಇವೆಲ್ಲ ಇದರಲ್ಲೂ ಕೂಡ ಬೇವಿನ ಹಿಂಡಿ ಆಗಿರ್ಬೋದು, ಇದರಲ್ಲದರಲ್ಲೂ ಕೂಡ ಪೋಷಕಾಂಶಗಳು ಲಭ್ಯವಾಗ್ತಾ ಹೋಗುತ್ತೆ. ಜೊತೆಗೆ ಕೃಷಿ ತ್ಯಾಜ್ಯಗಳ ಬಳಕೆ ಮಾಡೋದಿರ್ಬೋದು, ಹತ್ತಿ ಕಡ್ಡಿ ಆಗಿರ್ಬೋದು, ಅವನ್ನ ಎರೆಹುಳು ಗೊಬ್ಬರ ಮಾಡೋದು, ಕಾಂಪೋಸ್ಟೀಕರಣ ಮಾಡ್ತಕ್ಕಂತ ಪದ್ಧತಿಗಳು ಇರ್ಬೋದು, ಬೆಳೆ ಪದ್ಧತಿಗಳು. ಈಗಾಗಲೇ ಸಾಕಷ್ಟು ಹೇಳಿದ್ದೀನಿ, ಬೆಳೆ ಪದ್ಧತಿಗಳು ತುಂಬಾನೇ ಒಂದು ಪ್ರಮುಖವಾದ ಪಾತ್ರ ವಹಿಸುತ್ತೆ. ಮಿಶ್ರ ಕೃಷಿ ಪದ್ಧತಿ ಮಾಡೋದು, ಕೃಷಿಯೊಂದಿಗೆ ಹೈನುಗಾರಿಕೆ, ಜೇನು ಸಾಕಾಣಿಕೆ, ಅಣಬೆ ಬೇಸಾಯ ಮಾಡ್ತಕ್ಕಂಥದ್ದು, ಈ ರೀತಿ ಉಪ ಉದ್ಯಮಗಳು ರೈತರ ಆದಾಯನ ಹೆಚ್ಚಿಸುತ್ತೆ. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನ ಉತ್ತಮ ಪಡಿಸ್ತಕ್ಕಂಥ ಗುಣನೂ ಕೂಡ ನಮ್ಮ ಸಾವಯವ ಕೃಷಿ ಹೊಂದಿದೆ. ಇದಲ್ಲದೆ ಕೃಷಿ ಸಂಪನ್ಮೂಲಗಳ ಸಂರಕ್ಷಣೆ ಇದರಿಂದ ಸಾಧ್ಯ ಆಗುತ್ತೆ. ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡೋದ್ರಿಂದ ಮಣ್ಣಿನ ಸವಕಳಿನ ತಡಿಬಹುದು, ಜೊತೆ ನೈಸರ್ಗಿಕ ಸಂಪನ್ಮೂಲಗಳು ನಶಿಸಿ ಹೋಗದಂತೆ ವೈವಿಧ್ಯತೆಯನ್ನ ಕಾಪಾಡಿಕೊಳ್ಬಹುದು, ಜೀವ ವೈವಿಧ್ಯತೆ ಕಾಪಾಡೋದು. ಇಲ್ಲಿ ಹಲವಾರು ವೈವಿಧ್ಯತೆ ಇದ್ದಾಗ ಮಾತ್ರ ಒಂದಕ್ಕೊಂದು ಸಮತೋಲನೆಯನ್ನ ಸಾಧಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ರೋಗ ಮತ್ತು ಕೀಟಗಳ ನಿರ್ವಹಣೆ ಪ್ರತಿಯೊಂದನ್ನು ಕೂಡ ಬಯಾಲಜಿಕಲ್ ಜೈವಿಕ ಪೀಡೆ ನಾಶಕಗಳನ್ನ ಮತ್ತೆ ಪರೋಪಕಾರಿ ಜೀವಿಗಳನ್ನ, ಪರೋಪಾವಲಂಬಿ ಜೀವಿಗಳನ್ನ ಉಪಯೋಗಿಸಿ ಮಾಡೋದ್ರಿಂದ, ಜೈವಿಕ ಶಿಲೀಂಧ್ರ ನಾಶಕಗಳು ದುಂಡಾಣುಗಳ ಬಳಕೆಯಿಂದ ಮಾಡೋದ್ರಿಂದ ಕೀಟ ಮತ್ತೆ ರೋಗ ಪ್ರತಿರೋಧಕತೆಯನ್ನು ಕೂಡ ನಾವು ಇಲ್ಲಿ ಹೆಚ್ಚಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಸಾವಯವ ಕೃಷಿ ಮುಖ್ಯ ಉದ್ದೇಶ ಅಂತ ಬಂದಾಗ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಕೆ ಮಾಡಿ ಮಣ್ಣಿನ ಫಲವತ್ತತೆಯನ್ನ ಸ್ಥಿರವಾಗಿ ಕಾಪಾಡಿಕೊಳ್ಳೋದು, ಮಣ್ಣಿನ ಆರೋಗ್ಯ ಮತ್ತು ಉತ್ಪಾದಕತೆಯನ್ನ ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆಯಿಂದ ಅಭಿವೃದ್ಧಿಪಡಿಸೋದಿರ್ಬೋದು, ಕೀಟ ರೋಗ ಮತ್ತು ಕಳೆಗಳನ್ನ ಜೈವಿಕ ಮತ್ತು ಸಸ್ಯಜನ್ಯಗಳ ಬಳಕೆಯಿಂದ ಮಾಡೋದಿರ್ಬೋದು, ಮನುಷ್ಯರಿಗೆ ಮತ್ತೆ ಜಾನುವಾರುಗಳಿಗೆ ಇಬ್ಬರಿಗೂ ಕೂಡ ಒಂದು ಪೌಷ್ಟಿಕವಾದ ಆಹಾರನ, ಮೇವುಗಳನ್ನ ಉತ್ಪಾದನೆ ಮಾಡತಕ್ಕಂಥ ಕ್ರಮನ ಇದು ಹೊಂದಿದೆ. ಸಾವಯವ ಕೃಷಿಯ ಉತ್ತೇಜನಕ್ಕೆ ಮತ್ತೆ ಇದರ ಪ್ರಚಾರಕ್ಕೆ ಮತ್ತೆ ಇದರ ಒಂದು ತರಬೇತಿಗೋಸ್ಕರ ತಾವು ಯಾವ ಒಂದು ಕ್ರಮ ವಹಿಸಿದಿರಿ ಸರ್ ತಮ್ಮ ಒಂದು ಸಂಸ್ಥೆಯಿಂದ? ನಮ್ಮ ಸಂಸ್ಥೆಯಿಂದ ಬಂದ್ಬಿಟ್ಟು ನಿರಂತರವಾಗಿ ಕೌಶಲ್ಯ ಅಭಿವೃದ್ಧಿ ತರಬೇತಿ 3 ದಿವಸಗಳ ಕಾಲ, 5 ದಿವಸಗಳ ಕಾಲ ಹಲವಾರು ಚಟುವಟಿಕೆಗಳು, ಜೈವಿಕ ಗೊಬ್ಬರಗಳ ಬಳಕೆ ಇರ್ಬೋದು, ಜೊತೆಗೆ ಜೇನು ಸಾಕಾಣಿಕೆ ಇರ್ಬೋದು, ಜೊತೆಗೆ ಸಾವಯವ ಕೃಷಿ ಸರ್ಟಿಫಿಕೇಶನ್ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ತರಬೇತಿಗಳು ನಿರಂತರವಾಗಿ ಒಂದು 20-30 ಜನ ರೈತರು ನಮ್ಗೆ ಈ ರೀತಿ ತರಬೇತಿ ಬೇಕು ಅಂತ ನಮ್ಮ ಕೇಂದ್ರಕ್ಕೆ ಭೇಟಿಯಾದಾಗ್ಲೆಲ್ಲ ನಾವು ತರಬೇತಿಗಳನ್ನ ಆಯೋಜಿಸಿ ರೈತರಿಗೆ ಸಾಕಷ್ಟು ರೈತರು ಇನ್ವಾಲ್ವ್ ಆಗೋದಕ್ಕೆ ಮಾಡಿದೀವಿ. ಜೊತೆಗೆ ನಿರಂತರವಾಗಿ ನಾವು ಸರ್ಕಾರದ ಕೃಷಿ ಇಲಾಖೆಯ ಕಾರ್ಯಕ್ರಮಗಳು ಸಾವಯವ ಸಿರಿ, ಸಾವಯವ ಭಾಗ್ಯ, ಪ್ರತಿ ವರ್ಷ ಯಾವುದೇ ಗೌರ್ಮೆಂಟ್ ಬಂದರೂ ಕೂಡ ಸಾವಯವ ಕೃಷಿ ಇಲಾಖೆಯಲ್ಲಿ ಸಾವಯವ ಕೃಷಿಗೆ ಒಂದು ಪೂರಕವಾದ ಕಾರ್ಯಕ್ರಮ ಇದ್ದೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೂ ಕೂಡ ನಾವು ತರಬೇತಿನ ನೀಡ್ತೀವಿ. ಜೊತೆಗೆ ರೈತರಿಗೂ ಕೂಡ ರೈತರ ಮಟ್ಟದಲ್ಲೂ ಕೂಡ ಎಕ್ಸಿಬಿಷನ್ಸ್ ನ ಆರ್ಗನೈಸ್ ಮಾಡ್ತೀವಿ, ಕೃಷಿ ಮೇಳಗಳನ್ನ ಆರ್ಗನೈಸ್ ಮಾಡ್ತೀವಿ. ಜೊತೆಗೆ ಮಾನ್ಯ ಗಣ ಸರ್ಕಾರ ಪ್ರತಿ ವರ್ಷನೂ ಕೂಡ ಬೆಂಗಳೂರಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಸಾವಯವ ಮೇಳನ ಮಾಡ ಸಿರಿಧಾನ್ಯ ಮತ್ತೆ ಸಾವಯವ ಮೇಳ ಮಾಡುತ್ತೆ. ಅಲ್ಲಿ ಕೂಡ ನಾವು ನಮ್ಮ ಸಂಸ್ಥೆ ಭಾಗವಹಿಸ್ಬಿಟ್ಟು ರೈತರಿಗೆ ನಮ್ಮ ತಾಂತ್ರಿಕತೆಗಳನ್ನ ಪ್ರಚಾರ ಮಾಡತಕ್ಕಂಥ ಕಾರ್ಯನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಇದಲ್ಲದೆ ಪ್ರತಿನಿತ್ಯ ಕೂಡ ಸಾವಯವ ಕೃಷಿ ಬೇಕಾಗಿರ್ತಕ್ಕಂಥ ಮಾಹಿತಿಗೋಸ್ಕರ, ಜೊತೆಗೆ ಇನ್ಪುಟ್ಸ್ ಖರೀದಿ ಮಾಡಲಿಕ್ಕೆ, ಜೈವಿಕ ಗೊಬ್ಬರಗಳನ್ನ ಖರೀದಿ ಮಾಡಲಿಕ್ಕೆ ನಮ್ಮ ಸಾವಯವ ಕೃಷಿ ಸಂಶೋಧನಕ್ಕೆ ರೈತರು ಯಾವಾಗ ಬೇಕಾದರೂ ಕೂಡ ನವಲೇನಲ್ಲಿರ್ತಕ್ಕಂಥ ಆವರಣಕ್ಕೆ ಯಾವಾಗ ಬೇಕಾದರೂ ಕೂಡ ನೀವು ಬರಬಹುದು. ಜೊತೆಗೆ ನಾವು ಸಾಕಷ್ಟು ರೈತರ ಸಮಸ್ಯೆಗಳನ್ನ ದೂರವಾಣಿ ಮೂಲಕ ಕೂಡ ಸಾಕಷ್ಟು ಸಲಹೆಗಳನ್ನ ನೀಡ್ತಾ ಇರ್ತೀವಿ. ಜೊತೆಗೆ ರೇಡಿಯೋ ಕಾರ್ಯಕ್ರಮಗಳು, ಮುಖ್ಯವಾಗಿ ಹಲವಾರು ರೇಡಿಯೋ ಕಾರ್ಯಕ್ರಮಗಳ ಜೊತೆ ಟಿವಿ ಸಂದರ್ಶನಗಳಲ್ಲೂ ಕೂಡ ನಾವು ಸಾವಯವ ಕೃಷಿಗೆ ಪೂರಕವಾಗಿ, ಜೊತೆಗೆ ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ನಾವು ಆಗಾಗ ತಿಳಿಸ್ಕೊಡ್ತಾ ಇರ್ತೀವಿ. ಜಾಗತಿಕವಾಗಿ ಈಗ ಸಾವಯವ ಕೃಷಿಯ ಒಂದು ಮಹತ್ವ ಬಗ್ಗೆ ಬಂದ್ರೆ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಿಂದ ಚಿತ್ರಣ ಇದೆ ಸರ್ ಸಾವಯವ ಕೃಷಿಯ ಒಂದು? ಸಾವಯವ ಕೃಷಿ ಅಂತ ಬಂದಾಗ ನಾವು 2000 ಇಸ್ವಿಯಿಂದ 2010ರ ದಶಕದಲ್ಲಿ ಬರೀ ಕೇವಲ ಇದು ಆಸ್ಟ್ರೇಲಿಯಾ, ಅರ್ಜೆಂಟೈನಾ, ಜೊತೆಗೆ ಜರ್ಮನಿ ಈ ರೀತಿ ಕಂಟ್ರೀಸ್, ಯುರೋಪಿಯನ್ ಯೂನಿಯನ್, ಜೊತೆಗೆ USA ಕಂಟ್ರೀಸ್ ತುಂಬಾನೇ ಮುನ್ನಡೆಯಲ್ಲಿದ್ದು, ನಮ್ಮ ಕಂಟ್ರಿನಲ್ಲಿ ತುಂಬಾ ನೆಗ್ಲಿಜಿಬಲ್ 5-10% ಅಷ್ಟೇ ಸರ್ಟಿಫೈಡ್ ಇದು ಇದೆ ಅಂತ ನಾವು ಕಂಡುಕೊಂಡಿದ್ವಿ. ತದನಂತರದಲ್ಲಿ ಭಾರತದಲ್ಲಿ ಸಾವಯವ ಕೃಷಿ ಬಗ್ಗೆ ಅರಿವು ಮೂಡ್ತಾ ಬಂದಾಗ ನಾವು ಹೆಚ್ಚಿಗೆ ನಮ್ಮ ಸಂಸ್ಥೆಗಳು, ಉದಾಹರಣೆಗೆ ರಾಜ್ಯದಲ್ಲೇ ತಗೊಂಡಾಗ ಕೃಷಿ ಎಲ್ಲಾ 4 ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಸಾವಯವ, ಪ್ರತ್ಯೇಕವಾದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಎಫೆಕ್ಟಿವ್ ಆಗಿ ನಿರ್ವಹಿಸ್ತಾ ಇದೆ. ಇದನ್ನ ಸರ್ಕಾರದ ಸಾವಯವ ಕೃಷಿ ಕೋಶ ಅಂತಾನೇ ಇದೆ. ಅದರಿಂದ ಹಲವಾರು ಕಾರ್ಯಕ್ರಮಗಳನ್ನ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ, ಜೊತೆಗೆ ವಾರ್ಷಿಕವಾಗಿ ಹಲವಾರು ಕಾರ್ಯಕ್ರಮಗಳು ಬರ್ತಾ ಇರೋದ್ರಿಂದ ಎಫೆಕ್ಟಿವ್ ಆಗಿ ರೈತರಿಗೆ ಸಹಾಯಧನಗಳು ಸಾವಯವ ಸೇರಿ ಅಂತ ಬರ್ತಾ ಇದೆ ಅಲ್ವಾ, ಸಾವಯವ ಭಾಗ್ಯ ಅಂತ ಬರ್ತಾ ಇತ್ತು. ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಸಾಕಷ್ಟು ರೈತರು ಸಾವಯವ ಕೃಷಿನ ಅನುಸರಿಸೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ವಾಲಂಟರಿಯಾಗಿ ನಮ್ಮ ಭಾಗದಲ್ಲಿ, ಪರ್ಟಿಕ್ಯುಲರ್ ಆಗಿ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಮಲೆನಾಡಿನ ಜಿಲ್ಲೆಗಳಲ್ಲಿ ರೈತರು ವಾಲಂಟರ್ ಆಗಿ ತಳಿ ಸಂರಕ್ಷಣೆಗೆ ಒತ್ತನ್ನು ನೀಡಿ ಅವರೇ ಮುಂದೆ ಬಂದಿದ್ದು ನಮಗೆ ಸಂತೋಷದ ವಿಷಯ. ಇವತ್ತು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಸುಮಾರು 240 ಸ್ಥಳೀಯ ಭತ್ತ ತಳಿಗಳು, 150 ರಾಗಿ ತಳಿಗಳ ಸಂರಕ್ಷಣೆ ಇದೆ, 150 ಸ್ಥಳೀಯ ಬಾಳೆ ತಳಿಗಳ ಸಂರಕ್ಷಣೆಯನ್ನು ಕೂಡ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನವಲೆಯಲ್ಲಿ ಮಾಡಿದ್ದೀವಿ. ಇದೇ ರೀತಿ ಬೇರೆ ಬೇರೆ ಹಣ್ಣಿನ ಗಿಡಗಳು, ಈ ಕಾಳುಮೆಣಸು ಇರ್ಬೋದು, ಏಲಕ್ಕಿ ಆಗಿರ್ಬೋದು, ಸ್ಥಳೀಯ ಗುಣಗಳು ಹೋಗಬಾರ್ದು, ಆ ರೀತಿ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಗುಣಧರ್ಮಗಳನ್ನ ಉಳಿಸ್ಕೊಳ್ಬೇಕು ಅನ್ನೋ ಕೆಂಪಕ್ಕಿ ಸಿಗುತ್ತೆ, ಕಪ್ಪು ಭತ್ತ ತಳಿಗಳು ಸಿಗುತ್ತೆ, ಮೆಡಿಸಿನ್ ಅಲ್ಲಿ ಯೂಸ್ ಆಗ್ತಕ್ಕಂತ ಇದು ಸಿಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಇವನ್ನ ಜೀವ ವೈವಿಧ್ಯತೆಯನ್ನ ಕಾಪಾಡೋದು, ಜೊತೆ ಮಲೆನಾಡ್ ಗಿಡ, ಗಿರ್ ಹಸು, ಈ ರೀತಿಯಾಗಿರ್ತಕ್ಕಂಥ ಒಂದು ಕೋಳಿ ತಳಿಗಳಾಗಿರ್ಬೋದು, ಬೇರೆ ಬೇರೆ ಇದನ್ನ ಸಂರಕ್ಷಣೆ ಮಾಡ್ತಕ್ಕಂಥ ತಳಿ ಸಂರಕ್ಷಣೆಗೂ ಕೂಡ ನಾವು ಒತ್ತನ್ನ ನೀಡ್ತಾ ಬಂದಿರ್ತೀವಿ ಸರ್. ಈಗ ಜಾಗತಿಕವಾಗಿ ನಾವು ದೃಢೀಕರಣದ ವಿಷಯಕ್ಕೆ ಬಂದರೆ ಮತ್ತೆ ಮಾನಕಗಳ ವಿಷಯಕ್ಕೆ ಬಂದರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಇದು ನಮ್ಮಲ್ಲಿ ದೃಢೀಕರಣ ಅಂತ ಬಂದಾಗ ತುಂಬಾ ಸರಳವಾಗಿದೆ. ರಾಜ್ಯ ಮಟ್ಟದಲ್ಲಿ ಕೂಡ NPOP ಸ್ಟ್ಯಾಂಡರ್ಡ್ಸ್ ಗೆ ಸರ್ಕಾರದ KSOI ಕರ್ನಾಟಕ ಸ್ಟೇಟ್ ಆರ್ಗಾನಿಕ್ ಸೀಡ್ ಅಂಡ್ ಸರ್ಟಿಫಿಕೇಶನ್ ಏಜೆನ್ಸಿ ಅಂತಿದೆ, ಅದರ ಜೊತೆಗೆ NPOP ಅನ್ನೋ ಇದು ಸುಲಭವಾಗಿ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಆರ್ಗಾನಿಕ್ ಪ್ರೊಡಕ್ಷನ್ ಅಂತಂದೆ ಒಂದು ಗೈಡ್ ಲೈನ್ಸ್ ಇದೆ. ಅದರ ಪ್ರಕಾರ ನಾವು ಕೃಷಿ ಇಲಾಖೆನಲ್ಲೂ ಕೂಡ ಪ್ರತಿ ಜಿಲ್ಲೆನಲ್ಲೂ ಕೂಡ ಒಬ್ಬೊಬ್ಬ ಅಧಿಕಾರಿಗಳ ಸರ್ಟಿಫಿಕೇಶನ್ ಆಫೀಸರ್ ಇರ್ತಾರೆ, ಅವ್ರ ಮೂಲಕ ನಾವು ಸರಳವಾಗಿ ಸರ್ಟಿಫಿಕೇಶನ್ ನ ಮಾಡಬಹುದು. ಸರ್ಟಿಫೈ ಮಾಡೋದ್ರಿಂದ ಏನು ಅನುಕೂಲ ಅಂದ್ರೆ, ನಾವು ಸಾಕಷ್ಟು ಎಕ್ಸ್ಪೋರ್ಟ್ ನ ರಫ್ತು ಮಾಡೋದಕ್ಕೆ, ಸಾವಯವ ಪದಾರ್ಥಗಳನ್ನ ರಫ್ತು ಮಾಡೋದು ಹೆಚ್ಚಿಗೆ ಆಗ್ತಾ ಇದೆ, ಹಂಗಾಗಿ ರಫ್ತು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಗುಣಮಟ್ಟನ ಕ್ಲೈಮ್ ಮಾಡೋದಕ್ಕೆ ಮಾರ್ಕೆಟ್ ನಲ್ಲಿ ಹೆಚ್ಚಿನ ಬೆಲೆ ಪಡೆಯೋದಕ್ಕೆ ಒಂದು ನಿರ್ದಿಷ್ಟತೆ ಬೆಲೆಯನ್ನ ಫಿಕ್ಸ್ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಸರ್ಟಿಫೈ ಮಾಡೋದಕ್ಕೆ ಸಾಕಷ್ಟು ಅನುಕೂಲಗಳು, ತುಂಬಾ ಏನು ಕಷ್ಟದ ಪ್ರಕ್ರಿಯೆ ಇಲ್ಲ. ನಮ್ಮಲ್ಲೇ ಕೂಡ ಅವರು ಇನ್ಸ್ಪೆಕ್ಟರ್ ಬಂದು ಬಿಟ್ಟು ರೈತರ ಜಮೀನುಗಳನ್ನ ವೀಕ್ಷಣೆ ಮಾಡಿ ಹಲವಾರು ಸಲಹೆಗಳನ್ನ ನೀಡ್ತಾ ಹೋಗ್ತಾರೆ. ಒಂದು ಡೈರಿನ ಮೇಂಟೈನ್ ಮಾಡೋದಕ್ಕೆ ಹೇಳ್ತಾರೆ, ಆ ಡೈರಿನಲ್ಲಿ ನಮ್ಮ ಕೃಷಿ ಪದ್ಧತಿಗಳು ಏನ್ ಅನುಸರಿಸ್ತೀವಿ ಅದನ್ನೆಲ್ಲದನ್ನು ಕೂಡ ನಾವು ರೆಕಾರ್ಡ್ ಮಾಡ್ಬೇಕಾಗತ್ತೆ. ಹಿಂಗೆ ಒಂದ್ ಜಮೀನು ಒಂದು ಸರ್ಟಿಫೈಡ್ ಜಮೀನ್ ಆಗೋದಕ್ಕೆ ಏಕದಳ ಬೆಳೆಗಳಾದ್ರೆ 2-3 ವರ್ಷ ಬೇಕಾಗತ್ತೆ. ಈ ರೀತಿಯಾಗಿ ಅವರು ಒಂದು ನಿರ್ದಿಷ್ಟವಾದ ಮೊದಲನೇ ಒಂದು ವರ್ಷದ ಅವಧಿ ಏನಿರುತ್ತೆ ಅದನ್ನ ಟ್ರೇಸ್ ಪೀರಿಯಡ್ ಅಂತ ಕರೀತಾರೆ, ಅಲ್ಲಿ ಯಾವುದೇ ದೃಢೀಕರಣದ ಪ್ರತಿನ ಅವರು ನಮಗೆ ಕೊಡೋದಿಲ್ಲ. ನಂತರ ದಿವಸಗಳಲ್ಲಿ ನಮಗೆ ಸಾವಯವ ಪ್ರಮಾಣ ದೃಢೀಕರಣದ ಪ್ರಮಾಣ ಪತ್ರನ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ನಾವು ಎಕ್ಸ್ಪೋರ್ಟ್ ರಫ್ತು ಮಾಡಬೇಕಾದ್ರೆ ಯಾವುದೇ ಪದಾರ್ಥನ ರಫ್ತು ಇದ್ರ ಜೊತೆ ಪರ್ಮಿಷನ್ ಜೊತೆಗೆ ಈ ದೃಢೀಕರಣನ ಇದ್ ಮಾಡಿದ್ರೆ ಸಾವಯವ ಪದಾರ್ಥನ ಕೂಡ ನಾವು ಕಳಿಸ್ಕೊಡೋದಕ್ಕೆ ಸಹಾಯ ಆಗುತ್ತೆ. ಮಾರುಕಟ್ಟೆ ಒಂದು ನಿರ್ವಹಣೆಗೆ ಬಂದ್ರೆ, ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ಯಾವ ರೀತಿಯಿಂದ ಇದೆ ಸರ್ ಜಾಗತಿಕ ಮಟ್ಟದಲ್ಲಿ? ತುಂಬಾ ಸ್ಥಳೀಯವಾಗಿ ಕೂಡ ನಾವು ಬರೀ ಬಿತ್ತನೆ ಬೀಜಕ್ಕೆ ತುಂಬಾನೇ ಮಾರ್ಕೆಟ್ ಇದೆ. ಸ್ಥಳೀಯ ಮಾರ್ಕೆಟ್ ನಲ್ಲಿ ಬಂದಾಗ ರೈತರುಗಳಿಗೆ ಈಗ ಸಾವಯವ ಕೃಷಿ ಮಾಡೋ ಇನ್ಪುಟ್ಸ್ ನ ಪ್ರೊಡಕ್ಷನ್ ಮಾಡೋರಿಗೆ ಮುಖ್ಯವಾಗಿ ಎರೆಹುಳ ಗೊಬ್ಬರಗಳನ್ನು ಸಾಕಷ್ಟು ಜನ ಉತ್ಪಾದನೆ ಮಾಡ್ತಿದ್ದಾರೆ, ಹುಳುಗಳಿಂದ ಆದಾಯ ಪಡಿತಾ ಇದ್ದಾರೆ, ಜೊತೆಗೆ ಬೀಜಗಳನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸ್ಥಳೀಯವಾಗಿರ್ತಕ್ಕಂಥ ಬೀಜಗಳನ್ನ ತುಂಬಾ ಕಾಸ್ಟ್ಲಿ ಅವ್ರು, ನಾವೀಗ ತಗೊಂಬೇಕು ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇದೆ. ಈವನ್ ಗ್ರಾಮಗಳ ಲೆಕ್ಕದಲ್ಲಿ ನಾವಿವತ್ತು ಬೈ ಮಾಡತಕ್ಕಂಥ ಪರಿಸ್ಥಿತಿ ಇದೆ ಅಷ್ಟು ಸುಲಭವಾಗಿ, ಯಾಕೆಂದ್ರೆ ತುಂಬಾ ವ್ಯಾಲ್ಯೂಡ್ ಪ್ರಾಡಕ್ಟ್ಸ್ ಅವು. ಜೊತೆಗೆ ಪ್ರಾಡಕ್ಟ್ಸ್ ಕೂಡ ತುಂಬಾ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಇದರಲ್ಲಿ ಕೂಡ ಪ್ಯಾಕ್ಡ್ ಐಟಮ್ಸ್ ಜೊತೆಗೆ ಸರ್ಟಿಫೈಡ್ ಇದನ್ನ ನಾವು ಬೇರೆ ಕಡೆ ಕಳಿಸ್ಕೊಡ್ಲಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ನಮ್ಮನ್ನು ಸ್ಥಳೀಯವಾಗಿ ಕೂಡ ರೈತರಲ್ಲಿ ಅವೇರ್ನೆಸ್ ಬೆಳೀತಾ ಇರೋದ್ರಿಂದ ಈವನ್ ಒಂದು 5 ರೂಪಾಯಿ ಅಥವಾ 10 ರೂಪಾಯಿ ಹೆಚ್ಚಿಗೆ ಆದ್ರೂ ಕೂಡ ರೈತರು ಕೊಳ್ಳೋದಕ್ಕೆ ಒಲವನ್ನ ತೋರಿಸ್ತಾ ಇದ್ರು. ಗುಣಮಟ್ಟದ ಉತ್ಪಾದನೆನ ಚೆನ್ನಾಗಿ ಕಾಣಿಸ್ತು ಅಥವಾ ನೋಡ್ತಿರ್ ಕೆಲವೊಂದು ವೈವಿಧ್ಯಮಯವಾಗಿರ್ತಾವ ಕೆಲವೊಂದು ತರಕಾರಿಗಳು, ಅದನ್ನ ರೈತರು ಕೊಂಡೆ ಕೊಳ್ತಾರ. ಅದು ಇಲ್ಲ ಎಲ್ಲೋ ಸಿಗ್ಲಿಲ್ಲ ಅಂದ್ರೆ, ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಉಪ್ಪಿನಕಾಯಿ ಹಾಕ್ತಕ್ಕಂತ ಒಂದು ತಳಿಗಳಾಗಿರ್ಬೋದು, ಕೆಲವೊಂದು ಮಾವಿನ ತಳಿಗಳು, ಜೊತೆಗೆ ಕೆಲವೊಂದು ಮಾವಿನ ಹಣ್ಣುಗಳನ್ನೇ ನೋಡ್ತಿದ್ದೀರಿ ಈ ಸೀಸನ್ ಅಲ್ಲಿ. ಹಲಸಿನ ಹಣ್ಣುಗಳಲ್ಲಿ ಬೇರೆ ಬೇರೆ ತಳಿನಾದ ಅವದೇ ಆದ ಸುವಾಸನೆ ಇದು ಇತ್ತು ಅಂದ್ರೆ, ಫ್ರಾಗ್ರೆನ್ಸ್ ಇತ್ತು ಅಂದ್ರೆ, ಈ ರೀತಿಯಾಗಿ ನಾವು ಡಿಮ್ಯಾಂಡ್ ಇರುತ್ತೆ. ಉದಾಹರಣೆಗೆ ಸಣ್ಣವಾಳ್ಯ ಅಕ್ಕಿ, ತೀರ್ಥಹಳ್ಳಿನಲ್ಲಿ ಬೆಳೀತಕ್ಕಂಥ ಸಣ್ಣವಾಳ್ಯ, ಜೊತೆಗೆ ಕಾರ್ಕಳದಲ್ಲಿ ಬೆಳೀತಕ್ಕಂಥ ತಳಿ ಇರ್ಬೋದು, ಕೆಂಪು ಅಕ್ಕಿ ತಳಿ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ತಳಿಗಳಿಗೆ ತಂದೆ ಆದ ಒಂದು ವಿಶಿಷ್ಟ ಜಿಯೋಗ್ರಫಿಕಲ್ ಇದ್ರ ಇರ್ತಕ್ಕಂಥ ಅಥೆಂಟಿಕೇಶನ್ ಇರ್ತಕ್ಕಂಥ ಬೆಳೆಗಳಿಗೆ

ಮೋಡ ತಡೆವ ಮೊದಲೇ ಬೆಳೆದ ಮರವ ಮುರಿದಾರಲ್ಲೋ, ಹಣ್ಣು ಕಾಯಿ ನೀಡುವ ಮರವ ಸೌದೆ ಮಾಡಿ ಸುಡುತ್ತಾರಲ್ಲೋ. ಮಳೆಯ ಮೋಡ ತಡೆವ ಮೊದಲೇ ಬೆಳೆದ ಮರವ ಮುರಿದಾರಲ್ಲೋ, ಹಣ್ಣು ಕಾಯಿ ನೀಡುವ ಮರವ ಸೌದೆ ಮಾಡಿ ಸುಡುತ್ತಾರಲ್ಲೋ. ಸೌಗಂಧದ ನಾಡು ಎಂಬುದು ಮಾತಿನಲ್ಲ ಉಳಿಯಿತಲ್ಲ, ಕಂಡ ಕಂಡ ಕಣ್ಣುಗಳೆಲ್ಲ ಬಟ್ಟ ಬಯಲು ಮಾಡಿದವಲ್ಲ, ಕಂಡ ಕಂಡ ಕಣ್ಣುಗಳೆಲ್ಲ ಬಟ್ಟ ಬಯಲು ಮಾಡಿದವಲ್ಲ. ನೀ ಕೊಟ್ಟ ಕಾಡಲ್ಲಿ ನೀ ನೆಟ್ಟ ಗಿಡವಿಲ್ಲ, ನೀ ನಿಟ್ಟ ನೆಲವೆಲ್ಲ ಬತ್ತಿ ಹೋಗೋ ದಿನ ಬಂತಲ್ಲ.